ಬೆಳೆಗಳ ಬೇರು ಝರಿ ಗುರಿ ಸಜ್ಜಿ ನವಣಿಗೆ ಬಿರಿ ಬಿರಿ ಬೆಳೆಗಳ ಬೇರು ಝರಿ ಗುರಿ ಸಜ್ಜಿ ನವಣಿಗೆ ಬಿರಿ ಬಿರಿ ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಪರಿ ಪಿರಿ ಪಿರಿ ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಪರಿ ಪಿರಿ ಪಿರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾತವ ಮರಿ ಮರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾತವ ಮರಿ ಮರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಬುರಿ ಬುರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಬುರಿ ಬುರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ. ನಮಸ್ಕಾರ ರೇಷಾಬ್ರೆ. ಓ ನಮಸ್ಕಾರ ಭಾಶಂಕ್ರಮ್ಮ. ಏನು ಇವತ್ ನೀವ್ ಒಬ್ಬಕ್ಕೆ ಬಂದಂಗ್ ಕಾಣ್ತೈತಿ, ಯಾಕೆ ಶಿವಲಿಂಗಮ್ಮ ಬರ್ಲಿಲ್ಲನ? ಆಕಿ ಒಂದಟ್ಟು ಬ್ಯಾಂಕಿಗೆ ಹೋಗ್ಯಾಳ್ರಿ. ಹೌದಾ? ಹ್ಞೂ ರೀ, ನಮ್ ಪಾರ್ವತಿಗೆ ಸಾಲ ಬೇಕಾಗಿತ್ತಂತ್ರ, ದುಡ್ಡು ತಕೊಂಬರಕ್ ಹೋಗ್ಯಾಳ್ರಿ. ಅಲ್ರಿ ಶಾಬ್ರೆ. ಏನಮ್ಮ? ನಮ್ ಕೆಲಸ ಮಾಡಿದ್ರೆ ಹೆಂಗೆ? ಯಾವ್ದಮ್ಮ? ಅದೇ ರೀ, ನಾವೆಲ್ಲ ಹೇಳಿದ್ವಲ್ರಿ, ಆ ಜರಿ ಉಳ್ದೊಂದು ಬಲ್ಲಿ ತಿಪ್ಪಲಾಗ್ಯದ ಅಂತೇಳಿ. ಓ ಶಂಕ್ರಮ್ಮ, ನೀವೇನ್ ಕಾಳಜಿ ಮಾಡ್ಬೇಡ್ರಿ, ಈ ಜರಿ ಹುಳ ನಿಮ್ಗೆ ಎಷ್ಟು ತ್ರಾಸ ಕೊಡ್ತೈತ ಅನ್ನೋದು ಅದು ನನಗೂ ಗೊತ್ತು. ಅದಕ್ಕೆಲ್ಲ ಬಂದೋಬಸ್ತು ಮಾಡ್ಯಾಗ್ಯದ. ಹೌದ್ರಿ ಸಾಹೇಬ್ರೆ, ನಮ್ ಗೊತ್ತಿತ್ತು ಬಿಡ್ರಿ, ನಮ್ಮಂತ ರೈತರ ಕೈ ನೀವು ಬಿಡಾಗಿಲ್ಲ ಅಂತ. ನಮ್ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲ? ಹೌದ್ರಿ. ಅಲ್ಲಿನ ಕೃಷಿ ವಿಜ್ಞಾನ ಜೊತೆ ಈಗಾಗಲೇ ಮಾತಾಡಾಗ್ಯದ. ಇವತ್ತು ಇಲ್ಲಿಗೆ ಬಂದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತಾನು ಹೇಳ್ಯಾರ. ಅಂದಾಗ ಟೈಮ್ ಈಗ ಎಷ್ಟಾಯ್ತು? ಓ 10 ಗಂಟೆ ಆಯ್ತಲ್ಲ, ಇನ್ನೇನು ಅವರು ಬರವತ್ತಾಗ್ಯದ. ಅರೇ ಶಂಕ್ರಮ್ಮ. ಏನ್ರಿ? ನೋಡಲ್ಲಿ, ನೆನ್ಸೋದ್ರೊಳಗೆ ಡಾಕ್ಟರ್ ಸಂಗಮೇ ಸಾಹೇಬ್ರು ಮತ್ತು ಸರೋಜಮ್ಮ ಅವರು ಬಂದಂಗ್ ಕಾಣ್ತೈತಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಆರಾಮಿದ್ರಿ? ಆರಾಮದಿರಿ, ಆರಾಮದಿರಿ ಸಾಹೇಬ್ರೆ. ಈಗಾಗಲೇ ನಾನು ನಿಮ್ಗ ಹೇಳಿದ್ನಲ್ಲ ಈ ಭಾಗದಾಗ ಜರಿ ಉಳಿದ ಬಗ್ಗೆ. ಹೌದ್ರಿ, ಮತ್ತ ಅದ್ರ ಸಲುವಾಗ ಬಂದಿನ್ರಿ ನಾನು. ಅದಕ್ಕ ಸಹಸ್ರಪಾದಿ ಅಂತಾರ. ಈ ಸಹಸ್ರಪಾದಿ ಅಂದ್ರ ಜರಿ ನಮ್ಮ ರೈತರಿಗೆ ಹೆಂಗ್ ತ್ರಾಸ ಕೊಡ್ತದ, ಅದರಿಂದ ಅವರಿಗೆ ಯಾವ ರೀತಿ ನುಕ್ಸಾನ ಆಗ್ತದ, ಈ ಎಲ್ಲಾದ್ರ ಬಗ್ಗೆನು ನಾನು ಇವತ್ತು ತಿಳಿಸಿ ಹೇಳ್ತೀನಿ. ಆದ್ರೆ ಯಾರ್ದ್ರ ಒಬ್ರು ಹೊಲದಾಗಾದ್ರೆ ಇದು ಬಹಳ ಚಲೋ ಆಗ್ತದೆ. ಶಂಕರಮ್ಮ. ಏನ್ರಿ ಸಾಹೇಬ್ರೆ? ಸಾಹೇಬ್ರನ್ನ ನಿನ್ನ ಹೊಲಕ ಕರ್ಕೊಂಡು ಹೋಗು, ಹೊಲದಾಗ ನಿಮ್ ಯಜಮಾನ್ರ ಇರ್ಬೇಕಲ್ಲ. ಅಲ್ಲೇ ಹೊಲ ತೌಲ್ನೇ ಅದಾರ್ರಿ. ನಡ್ರಿ ಸಾಹೇಬ್ರೆ. ನಡಿಯಮ್ಮ. ನಮ್ ಹೊಲದಾಗ ಈ ಜರಿ ಬಂದು ನಮ್ಗ ಜೀವನನ ಬ್ಯಾಸರ ಮಾಡಿಟ್ಟ ನೋಡ್ರಿ. ಹೌದಲ್ಲ? ಹ್ಞೂ ರೀ. ಅದನ್ನ ಓಡಿಸೋದು ಹೆಂಗ ಅಂತ ಹೇಳಿದ್ರ ಏಳೆಳು ಜನ್ಮದ ಪುಣ್ಯ ಬರ್ತೈತ್ರಿ ದಣಿ. ನಡಿಯಮ್ಮ. ಶಂಕರಮ್ಮ, ನೀವೇನು ಕಾಳಜಿ ಮಾಡ್ಬೇಡ್ರಿ, ಎಲ್ಲ ಬರೋಬ್ಬರಿ ಹಾಕೈತೆ. ಹಿಂಗಂತೀರ? ದಣರೆ, ಇದ ನಮ್ ಹೊಲ ರೀ. ಹೌದಾ? ಹ್ಞೂ ರೀ. ನೀವು ಕುಂದ್ರಾಕ ಇಲ್ಲೇ ಗಿಡದ ನೆಳ್ಳಿಗೆ ಕಂಬಳಿ ಹಾಕ್ತೀನ್ರಿ, ಕುಂತ್ಕಾಳ್ರಿ. ಅಷ್ಟು ಮಾಡವ, ಬಹಳ ತಣ್ಣದ ನೋಡಿಲ್ಲ. ನಾ ಹೋಗಿ ಮ್ಯಾಗಿನ ಪಟ್ಟಾಗಿರೋ ಯಜಮಾನಪ್ಪನ ಕರ್ಕೊಂಡ್ ಬರ್ತೀನ್ರಿ. ಶಂಕ್ರಮ್ಮ. ಏನ್ರ ಮರಿ? ಎಷ್ಟದಮ್ಮ ಹೊಲ ನಿಂದು? ಇದು ಈ ಮಸಾರಿ ಭೂಮಿ ಅದಲ್ರಿ, ಇದು 3 ಎಕರೆ ಐತ್ರ. ಹೌದಾ? ಎರಿ 1-2 ಎಕರೆ ಐತ್ರಿ. ನಾ ಹೋಗಿ ಕರ್ಕೊಂಡ್ ಬರ್ಲೇನ್ರಿ ಮರ. ಜಲ್ದಿ ಹೋಗಿ ಕರ್ಕೊಂಡ್ ಬಾ. ಆಯ್ತ್ರಿ. ಸರೋಜ, ನಾವ್ ಅಗ್ದಿ ಸರಿಯಾದ ಟೈಮಿಗೆ ಇಲ್ಲಿಗೆ ಬಂದಿವಿ ಅಂತ ಅನಸ್ತದ. ನೀವ್ ಹೇಳೋದು ಖರೆ, ಯಾಕಂದ್ರ ಹುಳುಗಳನ್ನ ನಿಯಂತ್ರಣ ಮಾಡೋದು, ನಿಯಂತ್ರಣ ಅನ್ನೋದಕ್ಕಿಂತ ನಿರ್ವಹಣೆ ಅನ್ನೋದೇ ಸರಿ. ನಿರ್ವಹಣೆ ಮಾಡೋದಕ್ಕ ರೈತಾಪಿ ಕೆಲಸ ಎಲ್ಲ ಬ್ಯಾಸಗಿ ಉಳುಮೆಯಿಂದ ಶುರು ಮಾಡೋದೇ ಒಳ್ಳೇದು. ಹೌದು, ನನಗನ್ಸಿದ ಮಟ್ಟಿಗೆ ಈ ರೈತರಿಗೆ ರಾಸಾಯನಿಕ ಕೀಟನಾಶಕಗಳ ಬಗ್ಗೆ ಇರುವಂತಹ ವಿಶ್ವಾಸ ಪ್ರೀತಿಯನ್ನ ಬಹಳಷ್ಟು ಕಡಿಮೆ ಮಾಡಿಸಬೇಕು. ಹೌದೌದು, ಬರೇ ಕೀಟನಾಶಕ ಔಷಧಿ ಉಪಯೋಗ ಮಾಡೋದ್ರಿಂದ

ರೈತನು ಬಾಯಿ ಬಡಿಯುವನು ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು. ಅಮರಪ್ಪ ಏನ್ರಿ ಕಣಿ, ಅಂದಾಜು ನಿಮ್ ಹೊಲದಾಗ ಇವುಗಳ ಬಾಧೆ ಎಷ್ಟು ದಿನ ಇರ್ತದ? ಒಂದ್ ತಿಂಗಳನ್ನಾರ ಇದ್ದೇ ಇರುತ್ತರಿ. ಅಂದ್ರ ಮಿರಿಗೆ ಮುಗಿದು ರೋಹಿಣಿ ಶುರು ಆಗುತ್ತಾನೆ ಇರುತ್ತರಿ. ನಾ ನೋಡ್ದಂಗ ಬೆಳೆ ಸಣ್ಣ ಸಸಿ ಇದ್ದಾಗ ಎಚ್ಚಿರ್ತಾವ್ರಿ ದಣಿ. ಬೆಳೆ ಬಲಿತು ಅಂತಂದ್ರ ಇದು ಬರಾಗಿಲ್ರಿ. ಇದು ಎಳಿ ಸಸಿ ಮಾತ್ರ ತಿಂತದ, ಬಿರುಸಾದ್ರ ತಿನ್ನಾಕ ಬರಂಗಿಲ್ಲ. ಅಂದಂಗ ಈ ಝರಿ ಕಾಟ ಎಷ್ಟು ವರ್ಷ ತಪ್ಪ ಶುರುವಾಗಿ? ದಣಿ ಒಂದು ಮಾತು ಹೇಳ್ತೀನಿ. ಹೇಳಪ್ಪ. ನಾ ಸಣ್ಣಾಗಿದ್ದಾಗಿಂದ ಇವನ್ನ ನೋಡ್ಕೊತ ಬಂದಿನ್ರಿ. ಒಮ್ಮೊಮ್ಮೆ ಇವು ಹೆಚ್ಚಿಗೆ ಬರ್ತಿದ್ರಿ, ತೀರಾ ಈ ಕಡೆ ಈ ಕಡೆ ಇವತ್ತರ ಕಾಟ ಜಗ್ಗಾಗದ್ ನೋಡ್ರಿ. ತಿಳಿತು. ಕೇಳ್ರಲ್ಲಿ ಖರೆ ಹೇಳ್ಬೇಕಂದ್ರ ಈ ಸಹಸ್ರ ಪಾದಿಗಳು ರೈತಗ ಸಹಾಯ ಮಾಡ್ತಾವ. ಹೇಳಕತ್ರಿ ಬಿಡ್ರಿ. ಇವು ಮಣ್ಣಿನೊಳಗ, ಮರದ ದಿಮ್ಮಿ ಕೆಳಗ, ಗಿಡದ ತೊಗಟಿ ಒಳಗ, ಎಲ್ಲೆಲ್ಲಿ ಸಂಧಿ ಗೊಂದ ಇರ್ತಾವಲ್ಲ, ಮತ್ತ ಎಲ್ಲಿ ಹಸಿ ಇರ್ತದ ಅಲ್ಲಿ ಇರ್ತಾವ. ಇವತ್ತರ ಮುಖ್ಯ ಆಹಾರ ಅಂತಂದ್ರ ಗಿಡಗಳಿಂದ ಉದುರಿ ಬೀಳುವಂತ ಎಲಿಗಳು, ಮಣ್ಣು, ಮಣ್ಣಿನೊಳಗ ಕೊಳಿತಾ ಇರುವಂತಹ ಪ್ರಾಣಿಜನ್ಯ ಮತ್ತ ಸಸ್ಯಜನ್ಯ ಸಾವಯವ ಪದಾರ್ಥಗಳು. ಈ ಹುಳುಗಳ ಹಿಕ್ಕಿಯೊಳಗ ಪೋಷಕಾಂಶಗಳು ಇರ್ತಾವ. ಅಲ್ಲದೆ ಮಣ್ಣಿನೊಳಗ ಸಾರಜನಕ ಹಿಡಿಯುವಂತಹ ಬ್ಯಾಕ್ಟೀರಿಯನ್ ಇರ್ತಾವಲ್ಲ, ಅವುಗಳ ಸಂಖ್ಯೆ ಸಮೃದ್ಧ ಆಗುವಂತ ಮಾಡ್ತಾವ. ಈ ಹುಳುಗಳ ಹಿಕ್ಕಿಯಿಂದ ಮಣ್ಣು ಶ್ರೀಮಂತ ಆಗ್ತದ. ಹಂಗನ್ರಿ, ನಿಮ್ಗ ಹಿಂಗ್ ಹೇಳಿದ್ರ ನಂಬಕ್ ಆಗೋದಿಲ್ಲ ಹೌದಿಲ್ಲ. ಹಂಗಾದ್ರ ಈ ಹಾಡ್ ಕೇಳ್ರಿ. ಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವ ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವ ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕತ್ತಲಲ್ಲಿ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಅಲ್ರಿ ಶಾಬ್ರೆ, ಈ ಹುಳನ ಹೆಂಗ್ ಕೊಲ್ಬೇಕು ಅಂತ ಹೇಳ್ರಿ ಅಂದ್ರ ಅದು ಒಳ್ಳೆ ಹುಳ ಅಂತಿರಲ್ಲ, ಇದು ನಿಮ್ಗೆ ತಿಳಿಯಕಿಲ್ಲ ಬಿಡ್ರಿ. ನೀ ಕೇಳುದು ಸರಿಯಮ್ಮ, ಆದ್ರೆ ಮೊದಲ ಈ ಹುಳ ಒಳ್ಳೇದೇ ಇತ್ತು.